ಈಶ್ವರ ಬಂದು ಸ್ವತಃ ಹೇಳಲಿಲ್ಲ ನಾನು ಈಶ್ವರ ಇದ್ದೇನೆ, ನಾನು ಮಹಾಶಕ್ತಿವಂತನಿದ್ದೇನೆ, ನಾ ಮಹಾಬುದ್ಧಿವಂತನಿದ್ದೇನೆ. ಇಷ್ಟರ ನಮ್ಗೆ ಡೆಫಿನೆಟ್ಲಿ ಗೊತ್ತದ. ಈಗ ನಮ್ಮೆದುರಿಗೆ ಎರಡು ಪಾತ್ರಗಳು ಸಿದ್ಧವಾಗಿವೆ. ಒಂದು ಪಾತ್ರದಲ್ಲಿ ಅಲ್ಪ ಶರೀರ, ಅಲ್ಪ ಬುದ್ಧಿ, ಅಲ್ಪ ಕ್ರಿಯಾಶಕ್ತಿ, ಅಲ್ಪ ಜ್ಞಾನ ಶಕ್ತಿ, ಎಲ್ಲ ಅಲ್ಪ ಅಲ್ಪ ಆಯುಷ್ಯ, ಅಲ್ಪ ಅಲ್ಪ ಅಲ್ಪ. ಈ ಅಲ್ಪನು ಇನ್ನೊಂದು ಶಕ್ತಿಯನ್ನ ಅವನು ಗುರುತಿಸಿದ್ದಾನೆ, ಅದು ಅನಂತ ಜ್ಞಾನ, ಅನಂತ ಶಕ್ತಿ, ಅನಂತ ಕ್ರಿಯಾಶಕ್ತಿ, ಅನಂತ ಬುದ್ಧಿಶಕ್ತಿ. ಈಶ್ವರ ಬಂದು ತಾನು ಈಶ್ವರ ಅಂತ ಹೇಳಿಲ್ಲ, ಜೀವ ಈಶ್ವರನನ್ನು ಒಪ್ಪಿಕೊಂಡ. ಹಾಗಾದ್ರೆ ಜೀವ ಮತ್ತು ಈಶ್ವರ ಅನ್ನುವ ಭೇದಗಳು ಇವು ಎರಡೂ ಅವಾಸ್ತವಿಕ, ಎರಡೂ ಅವಾಸ್ತವಿಕ. ಈ ಜೀವ ಅನ್ನೋನು ಸತ್ಯ ಅಲ್ಲ. ಈ ಜೀವನ ಅಡ್ರೆಸ್ ಮಾಡಿದಂತ ಈಶ್ವರನು ಸತ್ಯ. ಚಾಲೆಂಜಿಂಗ್ ವಿಷಯದ ಇದು. ಸ್ವತಃ ಜೀವ ತಾನು ಸತ್ಯ ಅಲ್ಲ, ಸತ್ಯವಲ್ಲದ ತಾನು ಏನನ್ನ ಅಂದ್ಕೊಂಡ್ರು ಕೂಡ ಅದು ಕೂಡ ಅಷ್ಟೇ ಸತ್ಯರಹಿತವಾಗಿರ್ತದೆ. ಈಶ್ವರ ಅಂದ್ಕೊಂಡ, ಓಕೆ ಅಂದ್ಕೋ, ನಿನ್ನ ಈಶ್ವರ ಅಷ್ಟೇ ವಿನಃ ಈಶ್ವರ ನನಗೆ, ಅವರಿಗೆ, ಅವರಿಗೆ ಯಾರಿಗೂ ಗೊತ್ತಿಲ್ಲ. ನಿನ್ನ ಈಶ್ವರ ನೀ ಅಂದ್ಕೊಂಡು ಈಶ್ವರ. ಹೀಗಾಗಿ ಜೀವನ ವಾಸ್ತವಿಕತೆ ಏನು ಅನ್ನುವುದು ಕ್ವಶ್ಚನ್ ಮಾರ್ಕ್. ಹೇಗೋ ಹಾಗೆ ಈಶ್ವರನ ವಾಸ್ತವಿಕತೆ ಏನು ಅದು ಕೂಡ ಅಷ್ಟೇ ಪ್ರಶ್ನಾರ್ಥಕವಾಗಿದೆ. ಈ ಪ್ರಶ್ನೆಗೆ ನಾವು ಪರಿಹಾರ ಹುಡುಕ್ತಾ ಇದ್ದೀವಿ ವೇದಾಂತದಲ್ಲಿ. ಏನು ಜೀವಾತ್ಮನ ವಾಸ್ತವಿಕತೆ ಏನು? ಇವನ ಚೇತನತ, ಇವನ ಬುದ್ಧಿಯ ಚೇತನತ, ಇವನ ಕರ್ಮದ ಚೇತನತ, ಇವನ ಅನಿಸಿಕೆಗಳ ಚೇತನತ, ಇವನ ಭಾವನೆಗಳ ಚೇತನತ, ಇವಷ್ಟು ಯಾವ ಚೈತನ್ಯದಿಂದ ಹೊರಬಂದಿವೆ? ಆಚೆಗೆ ಈಶ್ವರ ಈಶ್ವರ ಅಂದಿದ್ದಾದ್ರೆ ಆ ಈಶ್ವರನ ಚೇತನತ, ಅವನ ಬುದ್ಧಿಶಕ್ತಿ, ಅವನ ಕ್ರಿಯಾಶಕ್ತಿ, ಅವನ ಇಚ್ಛಾಶಕ್ತಿ, ಅದರ ವಾಸ್ತವಿಕತೆ ಏನು? ಆ ಚೈತನ್ಯ ಎಲ್ಲಿಂದ ಬಂದಿದೆ ಅನ್ನುವ ಈ ಪ್ರಶ್ನೆಗಳು ಜೀವಾತ್ಮನನ್ನ ಕಾಡಲಿಕ್ಕೆ ಶುರು ಮಾಡಿದವು. ಅವನು ಚದರಾಡ್ದ, ಹಾರಾಡ್ದ, ಹುಡುಕಾಡ್ದ. ಆವಾಗ ಉಪನಿಷತ್ತು ಅವನ ಸಮೀಪಕ್ಕೆ ಬಂದು ಹೇಳುತ್ತದೆ, ಈ ಅವಾಸ್ತವಿಕವಾದಂತಹ ಏನು ಭೇದಗಳಿವೆಯೋ ಇವು ಉಪಾಧಿಕೃತವಾದ ಭೇದಗಳು. ಯಾವಾಗ ನಾವು ಹಂಡೆ ಆಕಾಶ ಅಂತ ಕರಿತೀವಿ, ಕೊಡ ಆಕಾಶ, ಬಿಂದಿಗೆ ಆಕಾಶ, ಚಂಬು ಆಕಾಶ, ಥಾಲಿ ಆಕಾಶ ಅಂತ ಕರಿತೀವಿ, ಈ ಆಕಾಶಗಳು ಅಂತ ಯಾರು ಉಪಯೋಗ ಮಾಡುವುದಿಲ್ಲ. ಆಕಾಶಗಳು ಅನ್ನೋ ಶಬ್ದವನ್ನು ಉಪಯೋಗ ಮಾಡಿದರೆ ಇವು ವಾಸ್ತವಿಕವೋ ಅವಾಸ್ತವಿಕವೋ? ಆದ್ರೂ ಮತ್ತೆ ನಾವು ಹೇಳ್ತೀವಿ ಅಲ್ಲಿ ಡ್ರಮ್ ಸ್ಪೇಸು, ಇಲ್ಲಿ ನಾವು ಹಂಡೆ ಆಕಾಶ, ಇಲ್ಲಿ ನಾವು ಕೊಡ ಆಕಾಶ, ಇಲ್ಲಿ ನಾವು. ಹಾಗಾದ್ರೆ ಇಷ್ಟೊಂದು ಭೇದಗಳು ಅವಾಸ್ತವಿಕವಾಗಿದ್ದೇ ಹೋದರೆ ಆ ಭೇದಗಳನ್ನು ನಾವು ಲೆಕ್ಕದಲ್ಲಿ ಯಾಕೆ ತಗೊಂಡಿವಿ? ಆಕಾಶ ಹಂಡೆ ಆಕಾಶ ಆಗಿಲ್ಲ, ಹಂಡೆಯಿಂದಾಗಿ ಆಕಾಶಕ್ಕೆ ಹಂಡೆ ಆಕಾಶ, ಕೊಡದಿಂದಾಗಿ ಆಕಾಶಕ್ಕೆ ಕೊಡ ಆಕಾಶ, ಆಕಾಶ ಏನು ಕೊಡ ಆಗಿಲ್ಲ. ಹೇಗೋ ಹಾಗೆ ಒಂದು ತತ್ವ ಒಂದು ತತ್ವ. ಈ ಒಂದು ತತ್ವ ಈ ಕಡೆ ಉಪಾಧಿ ಒಳಗೆ ಜೀವ ಅನ್ಸ್ಕೋತದೆ, ಅಕ್ಕಡೆ ಉಪಾಧಿ ಒಳಗೆ ಈಶ್ವರ ಅನ್ಸ್ಕೋತದೆ. ಉಪಾಧಿಗಳನ್ನ ವಿವೇಚನಾದಿಂದ ಬದಿಗೆ ಸರಿಸಿದ್ದಾದರೆ, ವಿವೇಕದಿಂದ ಆಚೆಗೆ ಸರಿಸಿ ನಾವು ನೋಡಿದ್ದಾದರೆ, ಹಿಂಗೆ ಎಷ್ಟೋ ನಾವು ಮಾಡ್ತೀವಿ. ಬದಿಗೆ ಸರಿಸೋದು ಅಂದ್ರೇನು, ಭಾರಿ ಕಷ್ಟದ ಕೆಲಸ ಅಂತೇನಲ್ಲ. ನಮ್ಗೆ ಸರಳವಾಗಿ ಬದಿಗೆ ಸರಿಸೋದು ಹೆಂಗಂತ ಗೊತ್ತದೆ, ನಾವು ಬದಿಗೆ ಸರಿಸಿಬಿಡ್ತೀವಿ. ಪಲಾವ್ ಮಾಡ್ತಾರೆ, ಪಲಾವ್ ಒಳಗೆ ಮಸಾಲ ಇರ್ತದೆ, ಖಾರ ಇರ್ತದೆ, ಉಪ್ಪು ಇರ್ತದೆ, ಎಲ್ಲ ಇರ್ತದೆ. ಒಂದು ಸ್ಪೂನ್ ಕೊಟ್ಬಿಟ್ಟು ಉಪ್ಪು ಸರಿಯಾಗಿದೆಯಾ ನೋಡ್ರಿ ಅಂತ ಹೇಳ್ತಾರೆ. ಅವಾಗ ಏನೇನು ಬದಿಗೆ ಸರಿಸ್ತೀರಿ, ಏನೇನು ಬದಿಗೆ ಸರಿಸ್ತೀರಿ, ಎಲ್ಲಾನು ಬದಿಗೆ ಸರಿಸ್ತೀರಿ. ಹಾಗಾದ್ರೆ ಅಟೆನ್ಷನ್, ನಮ್ಮ ಏಕಾಗ್ರತೆ ಯಾಕಡೆ ಹೋಗ್ತದೆ, ಉಪ್ಪಿನ ಕಡೆಗೇನೇ ಹೋಗ್ತದೆ. ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಆಗ್ತಿತ್ತೇನೋ. ಅಲ್ಲ ಇವನು ಹೆಂಗಪ್ಪ ಹೇಳಿದ್ ನೀನು. ಆದರೆ ಇದು ಕೂಡ ಭೌತಿಕ ವಿವೇಚನೆ, ಇದು ಭೌತಿಕ ವಿವೇಚನೆ. ಯಾಕೆ ಆ ಪಲಾವ್ ಅನ್ನೋದು ಅದೊಂದು ಪದಾರ್ಥ, ಜಿವ್ವ ಅನ್ನೋದು ಒಂದು ಉಪಕರಣ. ಈ ಜಿವ್ವ ಅನ್ನುವ ಉಪಕರಣದಿಂದ ಪಲಾವ್ ಅನ್ನುವ ಪದಾರ್ಥದಲ್ಲಿಯ ಇತರ ಎಲ್ಲ ವಸ್ತುಗಳನ್ನ ಪದಾರ್ಥಗಳನ್ನ ನಾವು ವಿಂಗಡಿಸಿ ನೋಡುವ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ನಾವು ವಿವೇಚನೆಯಿಂದ ಗುರುತಿಸಬೇಕಾಗಿದೆ ಏನು ಅಂದ್ರೆ, ಜೀವ ಮತ್ತು ಈಶ್ವರ ಅನ್ನುವ ಎರಡು ಚೈತನ್ಯಗಳು ಎರಡಲ್ಲ, ಒಂದೇ ಚೈತನ್ಯವು. ಆ ಉಪಾಧಿಯಿಂದ ಜೀವ ಅನ್ಸ್ಕೊಂಡಿದೆ, ಈ ಉಪಾಧಿಯಿಂದ ಈಶ್ವರ ಅನ್ಸ್ಕೊಂಡಿದೆ. ಈ ಉಪಾಧಿಗಳನ್ನ ನಾವು ತೆಗೆದ್ಬೇಕು. ಅದು ಸುಲಭ ಅಲ್ಲ. ಇಲ್ಲಿ ಖಾರ ತೆಗೆದ್ರಿ, ಹುಳಿ ತೆಗೆದ್ರಿ, ಮಸಾಲೆ ತೆಗೆದ್ರಿ, ಹಾಗೆ ಅವನು ತೆಗಲಿಕ್ಕೆ ಬರಂಗಿಲ್ಲ. ಹೆಂಗ್ ಬದಿಗೆ ಸರಿಸೋದು, ಜೀವ ಉಪಾಧಿ ಈಶ್ವರ ಉಪಾಧಿಯನ್ನು ಬದಿಗೆ ಸರಿಸೋದು ಹೆಂಗೆ? ಐದು ನಿಮಿಷ ಸತ್ತೇನೆ ಅಂತ ತಿಳ್ಕೊ ಅಂತ ಅಂದ್ರೆ ಅರ್ಧ ಹಾರ್ಟ್ ಅಟ್ಯಾಕ್ ಆಗಿರ್ತದೆ ಅಂತ. ಶರೀರನ ನೀನಲ್ಲ ತೆಗೆದಿಟ್ಬಿಡು ಅಂತಂದ್ರೆ ಕೇಳ್ತಾನ ಇವ. ನಮ್ಗೆ ಗೊತ್ತಿರಲಿಲ್ಲ ಸ್ವಾಮೀಜಿ ನೀವು ಹಿಂಗೆ ಉಪದೇಶ ಮಾಡ್ತೀರಿ ಅಂತ ಗೊತ್ತಿದ್ರು, ನಾವು ಬರ್ತಿದ್ದಿಲ್ಲ. ಮತ್ತೆ ಬದಿಗೆ ಸರಿಸೋದು ಅಂದ್ರೆ ಏನು, ಹೆಂಗ್ ವಿಂಗಡಿಸೋದು? ತಪ್ಪು ಕೇಳ್ಕೊಳ್ಳಿ, ತಪ್ಪು ಕಲ್ಪನೆಯಿಂದ ಪ್ರಾಪ್ತವಾದ ಉಪಾಧಿಯನ್ನ ಸರಿಯಾದ ತಿಳುವಳಿಕೆಯಲ್ಲಿಯೇ ನಾವು ಸರಿಸ್ಬೇಕು. ಶರೀರ ನಾನು ಅನ್ನುವ ಈ ಉಪಾಧಿ, ಶರೀರ ಎನ್ನುವ ಉಪಾಧಿ ನಾನು ಅನ್ನುವುದು, ಇದು ತಪ್ಪು ತಿಳುವಳಿಕೆ. ಇದನ್ನ ಸರಿಯಾದ ತಿಳುವಳಿಕೆಯಲ್ಲಿಯೇ ಬದಿಗೆ ಸರಿಸ್ಬೇಕು. ಸರಿಯಾದ ತಿಳುವಳಿಕೆ ಅಂದ್ರೆ ಅದಕ್ಕೆ ತಕ್ಕಂತೆ ಅಲ್ಲಿ ತರ್ಕ ಇರಬೇಕು, ಅದಕ್ಕೆ ತಕ್ಕಂತೆ ನ್ಯಾಯ ಇರಬೇಕು, ಅದಕ್ಕೆ ತಕ್ಕಂತೆ ಪ್ರಮಾಣ ಇರಬೇಕು. ಇವಿಷ್ಟು ಪ್ರಮಾಣಗಳನ್ನ ಮತ್ತು ತರ್ಕ ನ್ಯಾಯವನ್ನ ಪ್ರಯೋಗಿಸಿದಾಗ ಸಾರ್ವತ್ರಿಕ ಅನುಭವದಲ್ಲಿ ತಿಳುವಳಿಕೆ ಸ್ಪಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರಮಾಣವನ್ನು ನೀವು ಪ್ರಯೋಗ ಮಾಡಿಬಿಟ್ಟಿದ್ದೀರಿ. ಹೇಗೆ ಈ ಕಣ್ಣು ಎನ್ನುವ ಪ್ರಮಾಣವನ್ನು ಪ್ರಯೋಗ ಮಾಡಿದಾಗ ಇದು ಕೆಂಪು ಬಟ್ಟೆ ಅನ್ನುವಂಥದ್ದು ನಿಸ್ಸಂಶಯವಾಗಿ ಇದು ಕೆಂಪು ಬಟ್ಟೆ ಅನ್ನುವಂಥದ್ದು ಜ್ಞಾನವು ಆಗುತ್ತದೆಯೋ, ಹಾಗೆಯೇ ಪ್ರಮಾಣಗಳನ್ನು ಕರೆಕ್ಟಾಗಿ ಪ್ರಯೋಗ ಮಾಡಿದಾಗ ನಮಗೆ ಅವಶ್ಯವಾಗಿಯೂ ಈ ಶರೀರ ನಾನಲ್ಲ ಅನ್ನುವುದು ವಿವೇಚನೆಯಲ್ಲಿ ಸ್ಪಷ್ಟವಾಗಿ ಬಿಡುತ್ತದೆ. ಇದನ್ನ ನಿಮ್ಮ ಇತರ ಮಿತ್ರರು ಥೆರಾಟಿಕಲ್ ಅಂತ ಕರೀತಾರೆ. ಅರ್ಥ ಆಗ್ತಾನೆ? ಇತರ ಮಿತ್ರರು ಇದನ್ನ ಥೆರಾಟಿಕಲ್ ಜ್ಞಾನ ಅಂತ ಕರೀತಾರೆ. ಈ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಬರಂಗಿಲ್ರಿ ಇದು. ನೀವೆಲ್ಲ ಏನು ಹೋಗಿ ಉಪನ್ಯಾಸ ಕೇಳ್ತೀರಿ, ಇದೆಲ್ಲ ಥೆರಾಟಿಕಲ್. ಪ್ರಾಕ್ಟಿಕಲ್ ಏನ, ಉರ್ಲು ಹಾಕಿ ಈ ಶರೀರನ ತೆಗೆದುಕೊಳ್ಬೇಕು. ಮತ್ತು ಸಾಧನೆ ಮಾಡೋರು ಯಾರು ಮಗನ, ಸಾಧನೆ ಮಾಡೋರು ಯಾರು? ಮುಂದಿದ್ದೋ ಸಾಧನ ಆಗ್ತದೆ. ಜೀವ ಈಶ್ವರರ ಭೇದ ಉಪಾಧಿಕೃತವಾಗಿದ್ದರಿಂದಾಗಿ ಈ ಉಪಾಧಿಯಲ್ಲಿ ನಾನು ಎನ್ನುವ ಅಭಿಮಾನ ಇದು ಬರೀ ಕಲ್ಪಿತವಾದ ಅಭಿಮಾನ, ಇದು ಭ್ರಮಿತವಾದ ಅಭಿಮಾನ. ಇದರ ವಾಸ್ತವಿಕತೆ ಏನು ಅನ್ನುವಂಥದ್ದನ್ನು ನಾವು ಪ್ರಮಾಣದಿಂದ ಮತ್ತು ತರ್ಕ ನ್ಯಾಯ ಸಾರ್ವತ್ರಿಕ ಅನುಭವದಿಂದ ನಾವು ನೋಡಿದ್ದಾದರೆ ಅಲ್ಲಿ ಒಂದು ಸೂತ್ರ ಕಂಡು ಬರ್ತದೆ. ಯಾವುದು ನಾನು ಅದು ಇದು ಆಗುವುದಿಲ್ಲ, ಯಾವುದು ಇದು ಅದು ನಾನಲ್ಲ. ಹೆಂಗದ ಸೂತ್ರ? ಶುದ್ಧ ಕನ್ನಡ ಸೂತ್ರ. ಯಾವುದು ಇದು ಅದು ನಾನಲ್ಲ, ಯಾವುದು ನಾನು ಅದು ಎಂದು ಇದು ಆಗುವುದಿಲ್ಲ. ಅರ್ಥ ಆಗಲಿಲ್ಲ. ಇದು ಟೇಬಲ್ಲು, ನಾನು ಟೇಬಲ್ ಅಲ್ಲ. ಈ ನಾನು ಇದು ಅಂತ ಆಗುವುದಿಲ್ಲ. ಇದು ಮನೆ, ನಾನು ಮನೆ ಅಲ್ಲ. ಮನೆ ನಾನು ಬಿಟ್ಕೊಟ್ ಬೇರೆ. ಇದು ಗೋಡೆ, ಇದು ಕಂಬ, ಇದು ನೆಲ, ಇದು ವೃಕ್ಷ, ಇದು ಹಣ್ಣು, ಇದು ಹೂವು, ಇದು ಸೂರ್ಯ, ಇದು ಚಂದ್ರ, ಇದು ನಕ್ಷತ್ರ, ಇದು ನದಿ, ಇದು ಪರ್ವತ, ಇದು ಗಾಳಿ, ಇದು ಮಳೆ, ಇದು ನೀರು, ಇದು ಯಾವುದು ನಾನಲ್ಲ. ನಾನು ಎಂದಿಗೂ ಇದು ಆಗುವುದಿಲ್ಲ. ಈ ಸೂತ್ರದಲ್ಲಿ ನೀವು ನೋಡಿದ್ದಾದರೆ ಥರ್ಡ್ ಪರ್ಸನ್ ಭಾರಿ ಚಂದಾಗಿ ಮಾತಾಡ್ತೀವಿ. ತೃತೀಯ ಪುರುಷ ಭಾರಿ ಚಂದಾಗಿ ಮಾತಾಡ್ತೀವಿ. ಈ ವೃಕ್ಷ ಅಲ್ರಿ ಅದು ನಾನಲ್ಲ, ಅದು ನಕ್ಷತ್ರ ಅಲ್ರಿ ಅದು ನಾನಲ್ಲ, ಪರ್ವತ ಅಲ್ರಿ ನಾನಲ್ಲ ರೀ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಅವೆಲ್ಲ ಏನು? ಇದು ಶರೀರ ಏನು? ಆವಾಗಿವಾಗ ನಾನು, ಆವಾಗಿವಾಗ ಒಂದ್ಸಲ ಇದು ಒಂದ್ಸಲ ನಾನು. ತೊಂದರೆ ಇಲ್ಲ, ಡಾಕ್ಟರ್ ಹತ್ರ ಹೋಗಿ ನನಗೆ ಜ್ವರ ಬಂದದ ಅಂತಾನೆ ಹೇಳಿ, ತಪ್ಪೇನಿಲ್ಲ ಅದರೊಳಗೆ. ನೀವು ಅಲ್ಲಿ ಹೋಗಿ ಏನಾರು ವೇದಾಂತ ಮಾತಾಡಿದ್ರಿ ಅಂತಂದ್ರೆ ಏನಂತ, ಡಾಕ್ಟ್ರ ಇದು ಶರೀರಕ್ಕೆ ಇದು ಜ್ವರ ಬಂದದ, ಇದು ಅನ್ನೋ ಜ್ವರ ಬಂದದ ಯಾರಿಗೆ, ಇದು ಅನ್ನೋ ಶರೀರಕ್ಕೆ, ಅವನಿಗೆ ಅರ್ಥನೇ ಆಗುದಿಲ್ಲ. ಇದು ಎಂತ ಕನ್ನಡಪ್ಪ ಇದನ್ನು ಮಾತಾಡೋದು? ನಡಿ ಹೋಗೋಣ, ನಾನು ನೀನು ಕುಡ್ಕೊಂಡೆ ಹುಚ್ಚರ ಆಸ್ಪತ್ರೆ ಹೋಗೋಣ. ಅದು ಏನು ಅದನ್ನು ಮಾತಾಡಿದ್ರೆ? ವ್ಯವಹಾರದ ಮಾತುಗಳಿಗೂ ತಿಳುವಳಿಕೆಗೂ ಏನೂ ಸಂಬಂಧ ಇಲ್ಲ. ವ್ಯವಹಾರದ ಮಾತುಗಳು ಮುಂದುವರಿಲಿ, ನನಗೆ ಜ್ವರ ಬಂದದ ಅಂತಾನೆ ಹೇಳು. ನಿನ್ನ ಅಂತರಾತ್ಮ ಏನು ಹೇಳುತ್ತದೆ? ನಿನಗೆ ಜ್ವರ ಬಂದದ ಅಂತ ಹೇಳ್ತದೋ ಅಥವಾ ಈ ಶರೀರಕ್ಕೆ ಜ್ವರ ಅದ ಅಂತ ಹೇಳ್ತದೋ, ಅದು ನಿನ್ನ ಅಂತರಾತ್ಮನ ಕಡೆಗೆ ಕೇಳು, ಲಕ್ಷ ಕೊಟ್ಟು ಕೇಳು. ಈ ಅಂತರಾತ್ಮ, ಈ ಆತ್ಮ ಸಾಕ್ಷಿ, ಇದು ಒಂದು ವೇಳೆ ಪ್ರಮಾಣಬದ್ಧವಾಗಿತ್ತು ಅಂತಂದ್ರೆ, ಇದಕ್ಕೆ ಸಂಸ್ಕಾರ ಇತ್ತು ಅಂತಂದ್ರೆ ಅದು ಹೇಳ್ತದ, ಅವಶ್ಯವಾಗಿ ಹೇಳ್ತದ. ನನಗೆ ಜ್ವರ ಬಂದದ ಅಂತ ಹೇಳುದಿಲ್ಲ, ಅದು ಏನಂತ ಹೇಳ್ತದೆ? ನೀ ಅವರಿಗೆ ನನಗೆ ಬಂದದ ಅಂತಾನೆ ಹೇಳ, ಆದ್ರೆ 100% ಗ್ಯಾರಂಟಿ ಏನು, ನಿನಗೆ ಜ್ವರ ಬಂದಿಲ್ಲ, ಬಂದಿರುವುದು ಈ ಶರೀರಕ್ಕೆ, ಶರೀರದ ಅವಾಸ್ತವಿಕತೆಗೆ, ಶರೀರದ ರೋಗ ರುಚಿಗಳಿಗೆ. ಈ ಶರೀರ ರೋಗ ರುಚಿಗಳಿಗೆ ಒಳಗಾಗುವುದು ಅದರ ಸಹಜತೆ. ಅಲ್ಲಿರುವಂತಹ ನರ ದೌರ್ಬಲ್ಯ, ಅಲ್ಲಿರುವಂತಹ ಸ್ನಾಯು ದೌರ್ಬಲ್ಯ, ಅಲ್ಲಿರುವಂತಹ ರಕ್ತ ದೌರ್ಬಲ್ಯ, ಇವಷ್ಟು ಕಾರಣವಾಗಿ ವಾತ ಪಿತ್ತ ಕಫಗಳು ಕಾರಣವಾಗಿ ಇವೆಲ್ಲ ತಿಳ್ಕೋಬೇಕ್ರಿ. ಯಾಕೆ ತಿಳ್ಕೋಬೇಕು? ಇದು ನಾನು ಅಂತ ತಿಳ್ಕೊಳಿಕ್ಕಲ್ಲ, ಇದು ನಾನಲ್ಲ ಅಂತ ತಿಳ್ಕೊಬೇಕು. ಇವಷ್ಟು ತಿಳ್ಕೋಬೇಕು. ಅದಕ್ಕೆ ಪೂಜ್ಯ ಸ್ವಾಮೀಜಿ ಆಸ್ಪತ್ರೆಗೆ ಹೋಗುವ ಪೂರ್ವದಲ್ಲಿ 1 ಗಂಟೆ ಉಪನ್ಯಾಸ ಮಾಡಿದರು, ಹತ್ತು ಗಂಟೆಗೆ ಆಪರೇಷನ್ ಇದೆ, ಎಂಟೂವರೆ ಒಂಬತ್ತೂರ ತನಕ ಒಂದು ಉಪನ್ಯಾಸ ಮಾಡಿದ್ರು. ಉಪನ್ಯಾಸ ಮಾಡಿ ಯಾರೂ ಕಲ್ಪನಾ ಮಾಡಬೇಡ್ರಿ, ನಾ ಈಗ ಆಸ್ಪತ್ರೆಗೆ ಹೊಂಟಿದ್ದೀನಿ, ಆಸ್ಪತ್ರೆಗೆ ನನ್ನನ್ನು ಯಾಕೆ ಕರ್ಕೊಂಡು ಹೊಂಟಾರ ಅನ್ನೋದ್ರ ಬಗ್ಗೆ ನೀವೆಲ್ಲ ಕಲ್ಪನಾ ಮಾಡ್ಕೋಬಾರ್ದು ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಏನಾಗ್ಯದ ಅನ್ನೋದನ್ನ ಅಂತ ಹೇಳಿದ್ರು. ಏನಂತ ಹೇಳಿದ್ರು, ನಗಿಸ್ತಾ ನಗಿಸ್ತಾ ಹೊಟ್ಟೆ ನೋವಿದೆ, ಹೊಟ್ಟೆ ಕಿವುಚ್ತಾ ಇದೆ, ಹೊಟ್ಟೆ ಮುರಿತಾ ಇದೆ, ಅದಷ್ಟು ನೋವಿಟ್ಕೊಂಡು ಹೇಳಿದ್ರು ನಗಿಸ್ತಾ ನಗಿಸ್ತಾ. ಯಾವುದೋ ಒಂದು ಕಾರಣದಲ್ಲಿ ಈ ದೊಡ್ಡ ಕರಡಿನ ಪಕ್ಕಕ್ಕೆ ಕೆಲವು ನೀರು ಸಂಗ್ರಹ ಆಗಿದೆ. ಆ ನೀರು ಸಂಗ್ರಹವಾದಾಗ ಅಲ್ಲಿ ಕರುಳಿನ ಒಂದು ಆರು ಅಂಗಳದಿಂದ ಎಂಟಂಗಲ ಭಾಗ, ಹಿಂಗೆ ಕೈ ಮಾಡಿ ತೋರಿಸ್ತಾರೆ, ಆರು ಅಂಗಳದಿಂದ ಎಂಟಂಗಲ ಭಾಗ ಕರುಳಿನ ಒಂದು ಆ ಭಾಗ ಕೊಳತು ಹೋಗಿದೆ. ಅದಕ್ಕೆ ಫಂಗಸ್ ಇನ್ಫೆಕ್ಷನ್ ಅಂತ ಕರೀತಾರೆ. ಆ ಫಂಗಸ್ ಇನ್ಫೆಕ್ಷನ್ನು ಆ ಕರುಳಿಗೆ ಆಗಿದೆ. ಅದು ಆಗಿರೋದ್ರಿಂದ ಆವಾಗಿವಾಗ ಅದು ನೋವು ಕೊಡುತ್ತದೆ. ಆ ನೋವು ಸಹಿಸಲಾರದ ಸ್ಥಿತಿಗೆ ಬಂದಾಗ ಡಾಕ್ಟರ್ ಅಡ್ವೈಸ್ ಪ್ರಕಾರ ಅದನ್ನು ಕತ್ತರಿಸಿ ತೆಗಿಬೇಕಾಗ್ತದೆ. ಅದನ್ನು ಕತ್ತರಿಸಿಕೊಳ್ಳಿಕ್ಕೆ ನಾವು ಹೋಗ್ಬೇಕಾಗತ್ತೆ. ಈಗ ನಾವು ಹೋದರೆ ಒಂದು 40 ನಿಮಿಷ ಆಪರೇಷನ್ ಹೋಗಿ ಅದನ್ನು ಕತ್ತರಿಸಿ ತೆಗಿತಾರೆ. ಆಮೇಲೆ ಬೇರೆ ಒಂದು ನಳಿಕೆಯನ್ನು ಅಲ್ಲಿ ಜೋಡಿಸ್ತಾರೆ. ಆ ಜೋಡಿಸಿದ ಮೇಲೆ ICU ಮಲಗಿಸ್ತಾರೆ. ಅಲ್ಲೊಂದು 24 ಗಂಟೆ 48 ಆದಮೇಲೆ 48 ಗಂಟೆ ಆದಮೇಲೆ ವಾರ್ಡಿಗೆ ಕರ್ಕೊಂಡ್ಬರ್ತಾರೆ. ಮುಂದೆ ನಾ ಬಂದ್ಬಿಡ್ತೇನೆ ಇಲ್ಲಿಗೆ ಒಂದು ವಾರ ಅಲ್ಲಿದ್ದು ಆಮೇಲೆ ಇಲ್ಲಿ ಬಂದ್ಬಿಡ್ತೇನೆ, ಇಷ್ಟು ತಿಳುವಳಿಕೆ ಸಾಕ ನಿಮಗೆ? ಏನೇನು ಕಲ್ಪನೆ ಮಾಡ್ತೀರಿ ಮಾಡ್ರಿ, ಕಲ್ಪನೆ ಮಾಡ್ರಿ, ಇನ್ನೇನು ಕಲ್ಪನೆ ಮಾಡ್ತಿದ್ರು? ಯಾಕೆ ಪ್ರಮಾಣ ಜನಿತ ಜ್ಞಾನ, ಪ್ರಮಾಣ ಜನಿತ ಜ್ಞಾನ. ಇಷ್ಟು ತಿಳ್ಕೊಂಡ ಮೇಲೆ ನಾವಿನ್ ಮುಂದೆ ಪ್ರಶ್ನೆ ಮಾಡೋದು, ನಾವು ನೀವು ಲೂಸ್ ಮಾತಾಡೋದು, ಹಂಗಾಗ್ಯದಂತ ಹಿಂಗಾಗ್ಯದಂತ ಹಾರ್ಟ್ ಅಟ್ಯಾಕ್ ಆಗೋ ಸ್ಥಿತಿ ಅದಂತ ಇವೆಲ್ಲ ಗಾಳಿಯೊಳಗಿನ ಮಾತು ನಿಂತು ಹೋಗ್ಬಿಟ್ಟು. ಆದ್ರೆ ಅವರು ಎಲ್ಲಿಯೂ ಕೂಡ ಒಳಗೆ ಆ ಭಾವವನ್ನು ವ್ಯಕ್ತಪಡಿಸಲಿಲ್ಲ. ಏನಂದ್ರೆ ನನಗೇನೂ ಆಗ್ಯದ ಅನ್ನೋ ಭಾವ ವ್ಯಕ್ತಪಡಿಸಲಿಲ್ಲ. ಇದು ಜ್ಞಾನಿಗಳ ಸ್ಥಿತಿ ಆಗಿರ್ತದೆ. ಅಕಸ್ಮಾತ್ ಅದು ನನಗೆ ಆಗ್ಯದ ಅಂತ ಬಳಸಿದ್ರೂ ಕೂಡ ಅವರು ಅಜ್ಞಾನಿಗಳೇನಾಗುವುದಿಲ್ಲ. ಅದು ಸುತ್ತಮುತ್ತಲು ವೇದಾಂತ ಕೇಳಿದವರೇ ಇದ್ರು, ಹಿಂಗಾಗಿ ಯಾರಿಗೂ ಏನು ಅನ್ನಿಸ್ಲೇ ಇಲ್ಲ. ಅಕಸ್ಮಾತ್ ವೇದಾಂತ ಕೇಳದೇ ಇದ್ದಂತಹ ಡಾಕ್ಟರ್ಸ್ ಯಾರು ಇದ್ದಿದ್ರೆ ಆದ್ರೆ ಈ ಎಂತ ಸ್ವಾಮಿ ಹಗಲು ರಾತ್ರಿ ಅಂತ ನೋವಾಗ್ಲಿಕ್ಕೆ ಇಲ್ಲಿ ನೋಡಿದ್ರೆ ಹಿಂಗೆ ಮಾತಾಡ್ತಾರೆ, ಏನು ಏನು ಆಗ್ಯದ ಇಲ್ಲ, ನಾವು ಟೆಸ್ಟ್ ಮಾಡಿದ್ದು ತಪ್ಪ, ಏನು ಅವ್ರು ಬಿದ್ದು ತಪ್ಪ. ಜೀವ ಈಶ್ವರ ಭೇದ ವ್ಯವಹಾರ ಜನಿತ. ಇವತ್ತು ನೀವು ಕೇಳಿದ ಪ್ರಶ್ನೆ ವ್ಯಾವಹಾರಿಕ ಸತ್ಯ, ಈಶ್ವರ ಉಪಾಧಿ ಪ್ರಾತಿಭಾಸಿಕ ಸತ್ಯ, ಜೀವ ಉಪಾಧಿ ಇದು ವ್ಯಾವಹಾರಿಕ ಸತ್ಯ. ಆದರೆ ಜೀವ ಈಶ್ವರರಲ್ಲಿಯ ಏನು ಒಂದು ಚೈತನ್ಯ ಇದೆ, ಆ ಚೈತನ್ಯ ಒಂದು ಮಾತ್ರ ಪಾರಮಾರ್ಥಿಕ ಸತ್ಯ. ಹೀಗಾಗಿ ಜೀವೇಶ್ವರ ಭೇದ ಅನ್ನೋದು ಉಪಾಧಿಕೃತವಾಗಿದೆ. ಈ ಉಪಾಧಿಕೃತವಾಗಿರುವ ಈ ಉಪಾಧಿಗಳನ್ನು ಅವಿವೇಕದಿಂದ ಕಲ್ಪಿಸಿಕೊಂಡಿದ್ದರಿಂದಾಗಿ ವಿವೇಕದಿಂದ ಅವುಗಳನ್ನು ಕಳ್ಕೋಬೇಕಾಗಿದೆ. ವಿವೇಕದಿಂದ ಅಂತಂದ್ರೆ ಏನು, ಪ್ರಮಾಣಜನಿತವಾದ ಜ್ಞಾನ, ತರ್ಕ ನ್ಯಾಯ ಸಮ್ಮತವಾದಂತಹ ಜ್ಞಾನ, ಸಾರ್ವತ್ರಿಕ ಅನುಭವದಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ಮಾರ್ಗದರ್ಶನದಲ್ಲಿ ನಾವು ಅದರ ವಾಸ್ತವಿಕತೆ ಏನು ಅಂತ ಗುರುತಿಸ್ತೀವಿ. ಹೀಗೆ ಉಪಾಧಿಗಳನ್ನು ಬೇರ್ಪಡಿಸಿದಾಗ ಏನು ಉಳಿತದೆ? ಒಂದೇ ಒಂದು ಚೈತನ್ಯ. ಹಂಡೇ ಉಪಾಧಿಯನ್ನ ನಾವು ಬೇರ್ಪಡಿಸಿದಾಗ, ಕೊಡ ಎನ್ನುವ ಉಪಾಧಿಯನ್ನ ಬೇರ್ಪಡಿಸಿದಾಗ, ಬಿಂದಿಗೆ ಚಂಬು ಅನ್ನುವಂತ ಉಪಾಧಿಯನ್ನ ಬೇರ್ಪಡಿಸಿದಾಗ, ಅಲ್ಲಿ ಎಷ್ಟು ಎಷ್ಟು ಆಕಾಶಗಳು? ಒಂದೇ ಆಕಾಶ. ಇಲ್ಲಿ ಬಯಲಾಕಾಶ ಅನ್ನಿಸ್ತು, ಇಲ್ಲಿ ಅದು ಗೃಹಾಕಾಶ ಅನ್ನಿಸ್ತು. ಗೋಡೆ ಕೆಡವಿದಾಗ ಎಲ್ಲಿ ಬಯಲಾಕಾಶ, ಎಲ್ಲಿ ಹೃದಯಾಕಾಶ ಅನ್ನುವ ಈ ಜೀವೇಶ್ವರ ಭೇದದ ಉಪಾಧಿಯ ವಿಚಾರವಾಗಿ ಇಲ್ಲಿನ ಶ್ಲೋಕ ಬಂದಿದೆ. 245ನೇ ಶ್ಲೋಕ. ತಯೋರ್ವಿರೋಧ ಅಯಂ ಉಪಾಧಿ ಕಲ್ಪಿತಃ ನ ವಾಸ್ತವಃ ಕಶ್ಚಿದುಪಾಧಿರೇಷಃ ಈಶಸ್ಯ ಮಾಯಾ ಮಹದಾದಿ ಕಾರಣಂ. ಜೀವಸ್ಯ ಕಾರ್ಯಂ ಶೃಣು ಪಂಚಕೋಶಾಃ ತಯೋರ್ವಿರೋಧೋಯಮುಪಾಧಿ ಕಲ್ಪಿತಃ ನ ವಾಸ್ತವ ಕಶ್ಚಿದುಪಾಧಿರೇಷಃ ಈಶಸ್ಯ ಮಾಯಾ ಮಹದಾದಿ ಕಾರಣಂ. ಜೀವಸ್ಯ ಕಾರ್ಯಂ ಶೃಣು ಪಂಚಕೋಶಾಃ ಜೀವ ಈಶ್ವರಯೋ ವಿರೋಧಯ ವಿರೋಧ ಅಯಂ ಉಪಾಧಿ ಕಲ್ಪಿತಃ. ಜೀವ ಈಶ್ವರರಲ್ಲಿಯ ಏನು ಭೇದ ಇದೆ? ಅವನಿಗೆ ನಾಲ್ಕು ಕೈಯವ, ನಮಗೆ ಎರಡೇ ಕೈಯವ, ಅವನಿಗಿಂತ ಶರೀರದ, ನಮಗಿಂತ ಶರೀರದ, ಅವನಿಗೆ ನಾಲ್ಕು ತಲೆಯವೆ, ಅವನಿಗೆ ಎರಡು ತಲೆಯವೆ, ಅವನಿಗೆ ಮೂರು ತಲೆಯವೆ, ಏನೇನು ನಮ್ಮ ಉಪಾಧಿಗಳಿವೆಯೋ ಇವು ಉಪಾಧಿಗಳಲ್ಲಿ ಭೇದವೇ ವಿನಃ ತಯೋಹೋ ಅಯಂ ಉಪಾಧಿ ಕಲ್ಪಿತ ತಯೋಹೋ ವಿರೋಧ. ಆ ಜೀವ ಮತ್ತು ಈಶ್ವರರಲ್ಲಿಯ ವಿರೋಧಗಳೇನಿವೆಯೋ ಆ ವಿರೋಧಾಭಾಸಗಳು ಹೇಳಿ ನೋಡೋಣ. ಬುದ್ಧಿಯ ಲೆವೆಲ್ನಲ್ಲಿ ಏನು ವಿರೋಧ ಇದೆ ಇಬ್ಬರಿಗೂ? ಬುದ್ಧಿಯ ಲೆವೆಲ್ನಲ್ಲಿ ಜೀವನಿಗೂ ಈಶ್ವರನಿಗೂ ಭೇದ ಏನು? ಇವನು ಅಲ್ಪ ಬುದ್ಧಿ, ಅವನು ಅನಂತ ಬುದ್ಧಿ. ಶಕ್ತಿಯಲ್ಲಿ ಅಲ್ಪಶಕ್ತಿ, ಮಹಾಶಕ್ತಿ. ಹೌದು, ಈ ಪ್ರಕಾರವಾಗಿ ಉಪಾಧಿ ಕಲ್ಪಿತವಾದ ಭೇದಗಳೇ ಅನ್ನುವಂತಹದ್ದು ನ ವಾಸ್ತವ, ಇದು ವಾಸ್ತವಿಕತೆ ಅಲ್ಲ. ನಾ ಪೀಠಿಕೆಯೊಳಗೆ ಹೇಳಿಬಿಟ್ಟೆ, ಈಗ ಇದು ವಾಸ್ತವಿಕತೆ ಅಲ್ಲ. ನಾ ಜೀವ ನಾ ಜೀವ ಅಂತ ಏನ್ಕೊತೀವಿ, ಇದು ನಮ್ಮ ನಿಜವಾದ ಅಸ್ತಿತ್ವವೇ ಅಲ್ಲ. ನನ್ನ ಅಸ್ತಿತ್ವವೇ ನಿಜ ಅಲ್ಲ, ನಿಜವಲ್ಲದ ನಾನು ಈಶ್ವರ ಇದ್ದಾನೆ ಅಂತ ನಾನು ಭಾವಿಸ್ತೇನೆ. ಏನು ಅವಾಸ್ತವಿಕ? ಅದಕ್ಕೆ ನಾ ಹೇಳಿದೆ, ಈಶ್ವರ ಪ್ರಾತಿಭಾಷಿಕ, ಜೀವಾತ್ಮ ಇವನು ವ್ಯಾವಹಾರಿಕ. ಆದರೆ ಆತ್ಮ ಸಚ್ಚಿದಾನಂದ ಯಾವತ್ತಿಗೂ ಪಾರಮಾರ್ಥಿಕ. ಬಂದ್ಬಿಡ್ತು ನೋಡ್ರಿ, ನೀವು ಪ್ರಶ್ನೆ ಕೇಳಿದ್ರಿಂದ ಬಂದಿಲ್ಲ, ಅದು ಬರುವುದೇ ಇತ್ತು. ಅಷ್ಟೊಳಗೆ ಮುಂಚೆ ಪ್ರಶ್ನೆ ಕೇಳಿಬಿಟ್ರಿ ಸ್ವಾಮೀಜಿ. ನೀವು ಪ್ರಶ್ನೆ ಕೇಳಿದ್ರಿಂದ ಆ ವಿಷಯ ಬಂದಿಲ್ಲ. ಈಗ ಅರ್ಥ, ನೀವು ಪ್ರಶ್ನೆ ಕೇಳದೆ ಹೋದ್ರೂ ಕೂಡ ನಾನು ಈ ಉಪನ್ಯಾಸದಾಗ ಅದನ್ನು ತಂದೇ ಬಿಡ್ತಿದ್ದೆ. ಹಂಗೆ ವೇದಾಂತ ಇರೋದು ಹಂಗೆ ಯಾವಾಗಲೂ. ನ ವಾಸ್ತವಿಕ ಏಷಃ ಕಶ್ಚಿತ್ ಉಪಾಧಿ, ಈ ಪ್ರಕಾರವಾದ ಏನು ಉಪಾಧಿಗಳಿವೆಯೋ ಇವು ವಾಸ್ತವಿಕತೆಗಳಲ್ಲ. ಮತ್ತು ಏನಿವು? ಈಶಸ್ಯ ಮಾಯಾ, ಈಶ್ವರ ಮಾಯಾ ಸಹಿತವಾಗಿದ್ದಾನೆ. ಈಶ್ವರನ ಆಧೀನದಲ್ಲಿ ಮಾಯಾ ಇದೆ. ಮಾಯೆಯ ಆಧೀನದಲ್ಲಿ ಜೀವರಾಶಿಗಳಿವೆ. ಈಶ್ವರನ ಅಧೀನದಲ್ಲಿ ಮಾಯಾ, ಅದಕ್ಕೆ ಈಶ್ವರನಿಗೆ ಇನ್ನೊಂದು ಹೆಸರು ಮಾಯಾಧೀಶ. ಮಾಯೆಯ ಅಧೀನದಲ್ಲಿ ಜೀವ, ಆದ್ದರಿಂದ ಇವ ಮಾಯಾಧೀನ. ಜೀವ ಯಾರು? ಮಾಯಾಧೀನ. ಈಶ್ವರ ಯಾರು? ಮಾಯಾಧೀಶ. ಮಾಯಾಧೀಶ ಅಂದ್ರೆ ಏನು? ಮಾಯೆಗೆನೇ ಯಾವನು ಒಡೆಯನೋ ಅವನು ಮಾಯಾಧೀಶ. ಮಾಯೆಯ ಅಧೀನದಲ್ಲಿ ಯಾವನಿದ್ದಾನೋ ಅವನು ಮಾಯಾಧೀನ. ಹೌದು, ಈಶಸ್ಯ ಮಾಯಾ ಮಹದಾದಿ ಕಾರಣ ಜೀವಸ್ಯ ಕಾರ್ಯಂ ಶೃಣು ಪಂಚಕೋಶಾಹ. ಈ ಪ್ರಕಾರ ಈ ಜೀವನ ಕಾರ್ಯ ಏನು ಪಂಚಕೋಶಗಳು ಅಂತವಿಯೋ, ಅವು ಪಂಚಕೋಶಗಳು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ ಕೋಶಗಳಿಂದ ಸಹಿತವಾಗಿ ಜೀವಾತ್ಮ ಇದ್ದಾನೆ. ಮಹದಾದಿ ಕಾರಣಗಳಿಂದ ಸಹಿತವಾಗಿ ಈಶ್ವರ ಇದ್ದಾನೆ. ಮಾಯಾ ಮತ್ತು ಮಹದಾದಿ ಕಾರಣ, ಮಹದಾದಿ ಕಾರಣ ಅಂದ್ರೆ ಮಹತ್ತು, ಮಹದಾದಿ ಅಂದ್ರೆ ಮಹತ್ತು, ಮಹತ್ ಇತ್ಯಾದಿ ಕಾರಣಗಳಿಂದ ಸಹಿತವಾಗಿ ಈಶ್ವರ ಇದ್ದಾನೆ. ಅರ್ಥಾತ್ ಈಶ್ವರನ ನಿಯಂತ್ರಣದಲ್ಲಿ ಮಾಯಾ ಮತ್ತು ಮಹತ್ತುಗಳಿವೆ. ಸತಪೋ ತಪ್ಯತ ಸತಪಸ್ತಪ್ವಾ ಇದಗುಂ ಸರ್ವಂ ಅಸೃಜತ ಯದಿದಂ ಕಿಂಚ ಸತ್ಯತ್ಯಚ್ಚ ಭವತ ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ. ಸತಪೋತಪ್ಯತ, ಆ ಒಂದು ಸೆಕೆಂಡ್, ಒಂದು ಸೆಕೆಂಡ್ ಸಂಕಲ್ಪ, ಮಹತ್ತಿನಲ್ಲಿ ಸಂಕಲ್ಪ. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಕೊಟ್ಟಿದ್ದೆ ನಾನು ನಿಮಗೆ, ಮರೆತು ಬಿಟ್ಟಿದ್ದೆ ಆ ಟೈಮ್ನಲ್ಲಿ ಕೊಟ್ಟಿದ್ದೆ. ಸುನಾಮಿ ಸಹಸ್ರಾರು ಮೈಲುಗಳನ್ನು ಹಮ್ಕೋತದ, ಲಕ್ಷಾನು ಜನರನ್ನು ಉರುಳಿಸ್ತದ, ಸಹಸ್ರಾರು ಕೋಟಿ ನಾಶ ಮಾಡ್ತದೆ. ಆದರೆ ಇದು ಹುಟ್ಟುತ್ತದೆಲ್ಲಿ? ಇದು ಹುಟ್ಟುತ್ತದೆಲ್ಲಿ? ಸಮುದ್ರದ ಆಳದಲ್ಲಿ, 5 ಮೈಲು 6 ಮೈಲು ಆಳ. ಹಿಂಗ 5-6 ಮೈಲು ಅಲ್ಲ, ಹಿಂಗ 5-6 ಮೈಲು. ಆ 5-6 ಮೈಲು ಆಳದಲ್ಲಿ ಎಲ್ಲೋ ಒಂದು ಬಿಂದು, ಇಷ್ಟೇ ಒಂದು ಬಿಂದು. ಆ ಒಂದು ಬಿಂದು ಅಲುಗಾಡ್ತದೆ ನೋಡ್ರಿ, ಆ ಭೂಮಿನ ಅಲುಗಾಡಿಸ್ತದೆ, ಆ ಜಲರಾಶಿಯನ್ನೇ ಅಲುಗಾಡಿಸ್ಬಿಡ್ತದೆ. ಆ ಜಲರಾಶಿಯ ಮೇಲೆ 200 ಮೀಟರು 300 ಮೀಟರು ಎತ್ತರದ ತೆರೆಗಳು ಹುಟ್ಟುಬಿಡ್ತವೆ, ಅವು ಸುನಾಮಿ ಅನಿಸ್ಬಿಡ್ತವೆ. 200 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಳಿ ಬೀಸಿಸುವ, ಎಲ್ಲಿ ಹುಟ್ಟಷ್ಟು? ಸತಪೋ ತಪ್ಯತೆ, ಅಲ್ಲಿ ಶುರು ಆಗ್ತ ಬಸ್ ಸಂಕಲ್ಪ. ಏನ್ ಸಂಕಲ್ಪ? ಬಹುಶ್ಯಾಂ ಪ್ರಜಾ ಈತಿ, ಬಹುಶ್ಯಾಂ ಪ್ರಜಾ ಈತಿ ಸತಪೋ ತಪ್ಯತೆ. ಸಂಕಲ್ಪ ಆಯ್ತು. ಏನ? ನಾವೊಬ್ಬನ ಯಾಕಿರ್ಬೇಕು? ಅನೇಕವಾಗುತ್ತೇನೆ ಸಾಕು, ಆಗಿಬಿಟ್ಟ ಅನೇಕ ಆಗಿ. ಇದಿಷ್ಟು ಹೆಂಗ್ ಸಾಧ್ಯ ಆಯ್ತು? ಮಾಯಾ ಸುತ್ತ ಅವನೇನು ಮಾಡುದಿಲ್ಲ, ಮಾಯಾ ಹಿಡ್ಕೊಂಡಂತೆ. ತನಗೆ ಯಾವಾಗ ಬೇಕು ಅವಳನ್ನು ಉಪಯೋಗ ಮಾಡುತ್ತಾನೆ, ಯಾವಾಗ ಬೇಡ ಬಿಟ್ಬಿಡುತ್ತಾನೆ. ಉಪಾಧಿ ಕಲ್ಪಿತ. ವಾ, ಇದರಿಂದಾಗಿ ಏನಾಯ್ತು? ಮಹದಾದಿ ಕಾರಣ ಈಶಸ್ಯ ಮಾಯಾ, ಜೀವಸ್ಯ ಕಾರ್ಯಂ ಶೃಣು ಪಂಚಕೋಶಾಹ. ಏನಪ್ಪ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳಿಂದ ಇವನು ಪ್ರಸಿದ್ಧನಾಗಿದ್ದಾನೆ. ಯಾರು? ಜೀವಾತ್ಮ. ಮಾಯಾ ಮತ್ತು ಮಹದಾದಿ ಕಾರಣಗಳಿಂದ ಪ್ರಸಿದ್ಧನಾಗಿದ್ದಾನೆ. ಯಾರು? ಶಿವ, ಈಶ್ವರ. ಏತಾ ಉಪಾಧಿ ಪರಿಜೀವಯೋಸ್ತ ಪರಜೀವ ಓಕೆ ಏತಾ ಉಪಾಧಿ ಪರಜೀವಯೋಸ್ತಃ ಅದು ಕರೆಕ್ಟ್ ಯೋಸ್ತಯೋ ಕರೆಕ್ಟ್ ಇಲ್ಲಿ ಬಿಡಿಸ್ಯಾರ ಅದನ್ನ ಏತಾ ಉಪಾಧಿ ಪರಜೀವ ಯೋಸ್ತಯೋ ಪರಜೀವಯೋ ತಯೋ ಎರಡು ಶಬ್ದ ಪರ ಹೌದಾ ಪರ ಅಂತಾನೆ ಬರ್ಕೊಂಬೋದು ಸರಿ ಅನ್ನಿಸ್ತದ ನಗ ಪರಿಜೀವ ಅನ್ನೋದು ಇಲ್ಲೇ ಇಲ್ಲ ಎಲ್ಲೂ ಇಲ್ಲ ಪರಜೀವ ಅಂತ ಸಮ್ಯಂ ನಿರಾಸೇನ ಪರೋ ನ ಜೀವ ರಾಜ್ಯಂ ನರೇಂದ್ರಸ್ಯ ಭಟಸ್ಯ ಕೇಟಕಃ ತಯೋರಪೋಹೇನ ಭಟೋ ನ ರಾಜ ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ಜೀ ಕೀ ಧನ್ಯವಾದ ಥ್ಯಾಂಕ್ ಯು